ಆತ್ಮೀಯ ಕೇಳುಗರೆ, ಇದೇ ಗುರುವಾರ ದಿನಾಂಕ 12 ಸಂಜೆ 5:30 to 6 ಗಂಟೆವರೆಗೆ ಪ್ರಸಾರವಾಗುವ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ವಾಣಿಜ್ಯ ಮೇಳ 2023. ಮಾಹಿತಿ ಪಡೆಯಲು ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237074777, 2237048, 2237499, STD ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಆಕಾಶವಾಣಿ ಚಿತ್ರದುರ್ಗ. ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲ ಮಿಡಿತದಲ್ಲಿ ಭತ್ತದಲ್ಲಿ ಬರುವ ಹುಸಿ ಕಾಡಿಗೆ ರೋಗದ ನಿರ್ವಹಣೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಆರ್ ಮುರುಳಿಯವರು ಮಾಹಿತಿ ನೀಡಲಿದ್ದಾರೆ. ಬಳಿಕ ಕ್ಯಾನ್ಸರ್ ನಿಯಂತ್ರಣಕ್ಕೆ ಸಿರಿಧಾನ್ಯಗಳ ಬಳಕೆ ಕುರಿತು ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಚಿತ್ರದುರ್ಗದ ಜಿಟಿ ವೀರಭದ್ರರೆಡ್ಡಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ, ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ನೋಡಪ್ಪ, ನಿನ್ ಮಗಳು ಕಫ ಪರೀಕ್ಷೆಯಲ್ಲಿ ಟಿವಿ ಇದೆ ಅಂತ ಬಂದಿದೆ. ಅಯ್ಯೋ ದೇವ್ರೆ, ಯಾವ ಜನ್ಮದ ಪಾಪನೋ ಏನೋ, ಇನ್ನೇನ್ ಗೊತ್ತೀವಿ ಡಾಕ್ಟ್ರೆ. ಈ ಜನ್ಮದಲ್ಲೇ ಬೇರೆಯವರಿಂದ ಗಾಳಿ ಮೂಲಕ ಬಂದಿದೆ. ಯೋಚನೆ ಮಾಡ್ಬೇಡಿಪ್ಪ, ನಾವು ಕೊಡೋ ಔಷಧಿ 6 ತಪ್ಪದೆ ತಗೊಂಡ್ರೆ ಸಂಪೂರ್ಣ ಗುಣವಾಗ್ತಾಳೆ. ನನ್ನ ಹಾಗೆ ನಿಮ್ ಮಗಳು ಓದಿ ಡಾಕ್ಟರ್ ಆಗ್ಬೋದು. ಹಂಗಾದ್ರೆ ನಾನೇ ಜವಾಬ್ದಾರಿ ತಗೊಂಡು ದಿನ ಮಾತ್ರೆ ಕೊಡಿಸ್ತೀನಿ. ಟಿಬಿ ರೋಗ ವಾಸಿ ಆದ್ರೆ ಸಾಕಪ್ಪ. ಟಿಬಿ ಶಾಪಗ್ರಸ್ತ ರೋಗವಲ್ಲ, ಕ್ರಮಬದ್ಧ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈ ಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಸಿದ್ಧ ಮಾಡಿಕೊಳ್ಳಿ ಕಾರ್ಡ್. ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನಿಯಾದಂಥ ಸಾಂಕ್ರಾಮಿಕ ಕಾಯಿಲೆ, ಬಿಪಿ, ಶುಗರ್, ಹೃದಯ, ಕಿಡ್ನಿ ಅಂತ ಅಸಾಂಕ್ರಾಮಿಕ ಕಾಯಿಲೆ ಜೊತೆಗೆ ಕಣ್ಣು ಹಲ್ಲು ಮನಸ್ಸಿನ ಕಾಯಿಲೆಗೂ ಪರಿಹಾರ ಸಿಗಲಿದೆ. ಮಕ್ಕಳಿಂದ ಹಿರಿಯರವರೆಗಿನ ಆರೋಗ್ಯದ ಕಾಳಜಿ ಮಾಡಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗಾಗಲೇ 8729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ. ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೇಳೋಣ ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ಲರಿಗೂ ನಮಸ್ಕಾರ. ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಮುರುಳಿಯಾರ್ ಅಂತೇಳಿ. ನಾನು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆಯಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತೀನಿ. ಸೊ ಈ ದಿನ ನಾವು ಭತ್ತದ ಬೆಳೆಯಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗಗಳ ಬಗ್ಗೆ ಚರ್ಚೆ ಮಾಡೋಣ. ತೆನೆ ಕಟ್ಟುವಂತ ಹಂತದಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗ ಅಂತ ಹೇಳಿದ್ರೆ ಹುಸಿ ಕಾಡಿಗೆ ರೋಗ ಅಂತ ಕರಿತೀವಿ. ಸೊ ಇನ್ನೊಂದು ಹೆಸರಲ್ಲಿ ತೆನೆ ಹುಸಿ ಕಾಡಿಗೆ ರೋಗ ಅಂತೇಳಿ. ಸೊ ಈ ರೋಗ ಮುಖ್ಯವಾಗಿ ಕಾಳು ಕಟ್ಟುವಂಥದ್ದಲ್ಲಿ ಬರ್ತಕ್ಕಂಥ ರೋಗ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಆ ಕಾಳು ಕಟ್ಟುವಂಥದ್ದಲ್ಲಿ ಮಾತ್ರ ಈ ಒಂದು ರೋಗ ಬರುತ್ತೆ. ಅದೇ ಥರ ಇನ್ನೊಂದೇನಪ್ಪ ಇದರೊಂದು ವಿಶೇಷ ಅಂತ ಹೇಳಿದ್ರೆ, ಈ ರೋಗ ಅತಿ ಹೆಚ್ಚು ಇಳುವರಿ ನೀಡ್ತಕ್ಕಂಥ ತಳಿಗಳು, ಹೈಬ್ರಿಡ್ ತಳಿಗಳು, ಸಂಕರಣ ತಳಿಗಳಲ್ಲಿ ಒಂದು ನ್ಯೂನ್ಯತೆ ಅಂತ ಹೇಳ್ಬೋದು. ಸೊ ಕಾಳು ಕಟ್ಟುವ ಸಮಯದಲ್ಲಿ ಕಾಳುಗಳ ಮೇಲೆ ಏನು ಹಸಿರು ಅಥವಾ ಹಳದಿ ಬಣ್ಣದ ಉಂಡೆ ಆಕಾರದ ಶಿಲೀಂಧ್ರಗಳನ್ನ ಅಬ್ಸರ್ವ್ ಮಾಡಬಹುದು. ಇದು ಬೇರೆ ಇನ್ನು ಯಾವ ಹಂತದಲ್ಲೂ ಬರೋದಿಲ್ಲ, ಇದು ಕೇವಲ ಕಾಳುಗಳಿಗೆ ಸೀಮಿತ ಆಗಿರತಕ್ಕಂತ ರೋಗ, ಕಾಳು ಕಟ್ಟುವ ಹಂತದಲ್ಲಿ ಬರ್ತಕ್ಕಂತ ರೋಗವಾಗಿದೆ. ಸೊ ಕಾಳುಗಳ ಮೇಲೆ ಕಾಳು ಕಟ್ಟುವ ಸಮಯದಲ್ಲಿ ಹಳದಿ ಅಥವಾ ಕಂದು ಬಣ್ಣದ ಶಿಲೀಂಧ್ರದ ಉಂಡೆಗಳನ್ನ ಅಬ್ಸರ್ವ್ ಮಾಡಬಹುದು. ಸೊ ಈ ತರ ರೋಗ ಬಾಧೆ ಆಯಿತು ಅಂದ್ರೆ, ಅಥವಾ ಈ ತರ ಒಂದು ಉಸಿ ಕಡೆಗೆ ರೋಗ ಬಂತು ಅಂದ್ರೆ, ಈ ರೋಗ ಬಂದಂತ ಕಾಳುಗಳು ಅಥವಾ ತೆನೆಗಳು ವಿಕಾರ ಆಗ್ತವೆ ಅಥವಾ ಜೊಳ್ಳಾಗ್ತವೆ ಅಥವಾ ಕಾಳುಗಳು ಕಪ್ಪು ಸಹ ಆಗ್ಬೋದು. ಈ ತರ ಬಂದಂತ ರೋಗದಲ್ಲಿ ನಾವು ಯಾವುದೇ ತರದ ಇಳುವರಿ ಪಡೆಯಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇದರದ್ದು ಇನ್ಫೆಕ್ಷನ್ ಅಥವಾ ಇದರದ್ದು ರೋಗ ಯಾವಾಗ ಆರಂಭ ಆಗುತ್ತೆ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ತವು ಯಾವಾಗ ಅರಳಲು ಪ್ರಾರಂಭ ಆಗುತ್ತೆ ಅಂತ ಹಂತದಲ್ಲಿ, ಮತ್ತೆ ಹಾಲು ತುಂಬ ಸಮಯ ಅಂತ ಹೇಳ್ತೀವಿ ಮಿಲ್ಕಿ ಸ್ಟೇಜ್ ಅಂತೇಳಿ, ಈ ಎರಡು ಹಂತದಲ್ಲಿ ರೋಗದ ಬಾಧೆ ಆರಂಭ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಅವಾಗಲೇ ಹೇಳಿದಾಗೆ ಹೆಚ್ಚು ಇಳುವರಿ ನೀಡ್ತಕ್ಕಂಥ ವೆರೈಟೀಸು ಅಥವಾ ಏನು ನಾವು ತಳಿಗಳು ಅಂತ ಕರಿತೀವಿ, ಸಂಕರಣ ತಳಿಗಳಾಗಿರ್ಬೋದು, ಹೈಬ್ರಿಡ್ ತಳಿಗಳಾಗಿರ್ಬೋದು ಅಥವಾ ಅತಿ ಹೆಚ್ಚು ಇಳುವರಿ ನೀಡ್ತಕ್ಕಂಥ ತಳಿಗಳಾಗಿರ್ಬೋದು, ಈ ಒಂದು ತಳಿಗಳಲ್ಲಿ ಇದು ನ್ಯೂನತೆ ಅಂತಲೇ ಕರಿಬೋದು. ಸರಿಯಾಗಿ ಕಾಳು ಕಟ್ಟುವ ಸಮಯದಲ್ಲಿ ಈ ರೋಗ ಬರುತ್ತೆ. ಸೊ ಹಾಗಾಗಿ ಈ ರೋಗ ಪದೇ ಪದೇ ಬರ್ತಾ ಇದೆ, ಪ್ರತಿ ಸೀಸನ್ನು ಬರ್ತಾ ಇದೆ ಅಂತಂದ್ರೆ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಆ ಕಾಳು ಕಟ್ಟುವ ಸಮಯದಲ್ಲಿ ಕೆಲವೊಂದು ಸಿಂಪರಣೆ ತಗೋಬೇಕಾಗುತ್ತೆ, ಹೇಗೆ ಇದನ್ನ ಸಮಗ್ರವಾಗಿ ನಿರ್ವಹಣೆ ಮಾಡಬೇಕು ಅಂತ ನೋಡೋಣ. ಸೊ ಮೊದಲನೇದಾಗಿ ಬೀಜೋಪಚಾರ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ಮುಂದಿನ ಸೀಸನ್ನಲ್ಲಿ ಮುಂದಿನ ಬೆಳೆಯಲ್ಲಿ ಬಿತ್ತನೆ ಮಾಡುವಾಗ ಬಿತ್ತನೆ ಬೀಜಗಳನ್ನ ಒಂದು ಶಿಲೀಂಧ್ರನಾಶಕ ಇದೆ ಕ್ಯಾಪ್ಟನ್ ಅಂತೇಳಿ, ಅದನ್ನ 1 ಲೀಟರ್ ನೀರಿಗೆ 2 ಗ್ರಾಮ್ನಷ್ಟು ಮಿಶ್ರಣ ಮಾಡಿ ಬೀಜೋಪಚಾರ ಮಾಡಿ ನೆರಳಲ್ಲಿ ಅದನ್ನ ಒಣಗಿಸಿಬಿಟ್ಟು ನಂತರ ನಾವು ಅದನ್ನ ನಾಟಿ ಮಾಡಕ್ಕೆ ಅಥವಾ ಬಿತ್ತನೆ ಮಾಡಕ್ಕೆ ಬಳಕೆ ಮಾಡಬೇಕು. ಇದು ಮೊದಲನೇದು ಬೀಜೋಪಚಾರ. ಇನ್ನು ಎರಡನೇದೇನಪ್ಪ ಅದರ ಮ್ಯಾನೇಜ್ಮೆಂಟ್ ಅಥವಾ ಎರಡನೇ ನಿರ್ವಹಣೆ ಏನಂತಂದ್ರೆ, ಕಟಾವು ಮಾಡುವಾಗ ಅಥವಾ ಕಟಾವು ಮಾಡೋಕಿನ ಮುಂಚೆ ಈ ಏನು ಉಸಿ ತೆನೆ ಕಾಡಿಗೆ ರೋಗ ಬಂದಿರುತ್ತೆ ಅಥವಾ ಉಸಿ ಕಾಡಿಗೆ ರೋಗ ಬಂದಿರುತ್ತೆ, ಆ ಕಾಡಿಗೆ ರೋಗ ಬಂದಿರತಕ್ಕಂಥ ಕಾಳುಗಳನ್ನು ನಾವು ಆರೋಗ್ಯವಂತ ಕಾಳುಗಳಿಂದ ಬೇರ್ಪಡಿಸಬೇಕು. ಇದು ಬಹಳ ಮುಖ್ಯ, ಯಾಕಂದ್ರೆ ಅದನ್ನ ಹಾಗೆ ಬಿಟ್ಟಿವಿ ಅಥವಾ ಅದರ ಒಟ್ಟಿಗೆ ನಾವು ಸೇರಿಸಿ ಕಟಾವು ಮಾಡಿದ್ವಿ ಅಂತಂದ್ರೆ ಈ ರೋಗ ಬೇರೆ ಆರೋಗ್ಯವಂತ ಕಾಳುಗಳ ಜೊತೆ ಬೆರೆತು ಬಿಟ್ಟು ಮಿಶ್ರಣ ಆಗಿ ಮತ್ತೆ ರೋಗ ಪ್ರಸಾರ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಕಟಾವು ಮಾಡಲಿಕ್ಕಿನ ಮುಂಚೆ ನಾವು ಏನ್ ಮಾಡಬೇಕು ಅಂತಂದ್ರೆ, ಆ ಉಸಿ ತೆನೆ ಕಾಡಿಗೆ ಬಂದಿರತಕ್ಕಂಥ ರೋಗದ ಕಾಳುಗಳನ್ನ ಆರೋಗ್ಯವಂತ ಕಾಳುಗಳಿಂದ ಬೇರ್ಪಡಿಸಿ ನಂತರ ನಾವು ಅದನ್ನ ಕಟಾವು ಮಾಡಬೇಕಾಗತ್ತೆ. ಇದೊಂದು. ಇನ್ನ ರಾಸಾಯನಿಕ ವಿಧಾನದಲ್ಲಿ ಹೋಗೋದಾದ್ರೆ ಒಂದು ಶಿಲೀಂಧ್ರನಾಶಕ ಬರುತ್ತೆ, ಪ್ರಾಪಿಕೊನಜೋಲ್ ಅಂತೇಳಿ, ಇದನ್ನ ಟಿಲ್ಟ್ ಅಂತ ಕೂಡ ಕರೀತಾರೆ. ಇದನ್ನ 1 ಲೀಟರ್ ನೀರಿಗೆ 1 ml ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ರೋಗವನ್ನು ಕಂಟ್ರೋಲ್ ಮಾಡಬಹುದು. ಅದೇ ತರ ಅವಾಗ ಹೇಳಿದಾಗ ಗೊಬ್ಬರಗಳ ನಿರ್ವಹಣೆ, ಇದು ಕೂಡ ಒಂದು ಬಹಳ ಇದಾಗಿದೆ. ಯಾಕಂದ್ರೆ ನಾವು ಏನ್ ಮಾಡ್ತೀವಿ, ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳಿದ್ರೆ, ಹೈಬ್ರಿಡ್ ತಳಿಗಳಿದ್ರೆ, ಸಂಕರಣ ತಳಿಗಳಿದ್ರೆ ನಾವು ಹೆಚ್ಚು ಗೊಬ್ಬರ ಹಾಕ್ತೀವಿ. ಇದು ಕೂಡ ನಮಗೆ ಒಂದು ಮುಖ್ಯವಾಗಿ ರೋಗ ಮತ್ತು ಕೀಟಗಳ ಹರಡಲಿಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ಎಲ್ಲಿ ನಾವು ಗೊಬ್ಬರವನ್ನು ಹೆಚ್ಚಾಗಿ ಬಳಕೆ ಮಾಡ್ತೀವಿ ಅವಾಗ ಬೆಳೆ ಹಲಸಾಗಿ ಬೆಳ್ಕೊಳ್ಳುತ್ತೆ, ಹಚ್ಚ ಹಸುರಾಗಿ ಕಾಣುತ್ತೆ, ಅದು ಎತ್ತರವಾಗಿ ಬೆಳೆಯುತ್ತೆ. ಸೊ ಈ ತರ ಒಂದು ಬೆಳೆ ಇದ್ದಾಗ ರೋಗಗಳು ಬಹಳ ಬೇಗ ಆಕರ್ಷಣೆಯಾಗಿ ಬೆಳೆಗೆ ಬೇಗ ಬಾಧೆ ಮಾಡ್ತವೆ. ಸೊ ಹಾಗಾಗಿ ಗೊಬ್ಬರ ನಿರ್ವಹಣೆ ಕೂಡ ಈ ಒಂದು ರೋಗ ನಿರ್ವಹಣೆಯಲ್ಲಿ ನಮಗೆ ಬಹಳ ಅನುಕೂಲ ಆಗುತ್ತೆ ಅಥವಾ ಬಹಳ ಒಂದು ಮುಖ್ಯ ಪಾತ್ರ ವಹಿಸುತ್ತೆ. ಇದಿಷ್ಟು ಈ ಒಂದು ರೋಗದ ನಿರ್ವಹಣೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ಸಂಪರ್ಕ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 9844-360546. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಮಗು ಹುಟ್ಟಿದಾಗಿನಿಂದ 16 ವರ್ಷ ತುಂಬುವವರೆಗೆ ವಿವಿಧ ಹಂತಗಳಲ್ಲಿ ನೀಡುವ ಲಸಿಕೆಗಳು ಸಂಪೂರ್ಣ ಉಚಿತ. ಗರ್ಭಿಣಿಯರಿಗೆ TD ಲಸಿಕೆ, ಮಗು ಹುಟ್ಟಿದ ತಕ್ಷಣ BCG, ಹೆಪಟೈಟಿಸ್ ಬಿ ಪೋಲಿಯೋ ಹನಿ, 1.5 ಮತ್ತು 3.5 ತಿಂಗಳಲ್ಲಿ ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್, 1.5, 2.5, 3.5 ತಿಂಗಳಲ್ಲಿ ರೋಟಾವೈರಸ್ ಪೋಲಿಯೋ ಲಸಿಕೆ ಪೆಂಟಾವೆಲೆಂಟ್ ಲಸಿಕೆ, 1.5, 3.5 ಮತ್ತು 9 ತಿಂಗಳಲ್ಲಿ 3 ವರಸೆ PCV ಲಸಿಕೆ, 9 ತಿಂಗಳ ನಂತರ 1ನೇ ವರಸೆ ದಡಾರಾ ರುಬೆಲ್ಲಾ ಲಸಿಕೆ, 1ನೇ ವರಸೆ JE ಲಸಿಕೆ ಹಾಗೂ ವಿಟಮಿನ್ ಎ, 1.5 ವರ್ಷದಲ್ಲಿ 2ನೇ ವರಸೆ ದಡಾರಾ ರುಬೆಲ್ಲಾ ಲಸಿಕೆ, 2ನೇ ವರಸೆ JE ಲಸಿಕೆ, ಪೋಲಿಯೋ ಹನಿ ಬೂಸ್ಟರ್ ಹಾಗೂ DPT ಬೂಸ್ಟರ್ 1, 5 ವರ್ಷಕ್ಕೆ DPT ಬೂಸ್ಟರ್ 2, 10 ಮತ್ತು 16 ವರ್ಷಕ್ಕೆ TD ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಕ್ಯಾನ್ಸರ್ ನಿಯಂತ್ರಣಕ್ಕೆ ಸಿರಿಧಾನ್ಯಗಳ ಬಳಕೆ ಕುರಿತು ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಚಿತ್ರದುರ್ಗದ GT ವೀರಭದ್ರ ರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ಕೇಳುಗರೆ, ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕ್ಯಾನ್ಸರ್ ತಡೆಗಟ್ಟುವಿಕೆಗೆ ಸಿರಿಧಾನ್ಯಗಳ ಬಳಕೆ, ಇದರ ಬಗ್ಗೆ ಇವತ್ತು ನಾವು ಮಾತಾಡೋಣ. ಈ ಒಂದು ವಿಷಯ ಕುರಿತಂತೆ ನಿಮಗೆ ಮಾಹಿತಿ ನೀಡಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ. ಚಿತ್ರದುರ್ಗದ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಜಿಟಿ ವೀರಭದ್ರ ರೆಡ್ಡಿ ಅವರು. ನಮಸ್ಕಾರ ವೀರಭದ್ರ ರೆಡ್ಡಿ ಅವರಿಗೆ. ನಮಸ್ಕಾರ ಸರ್. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಇವತ್ತು ನಾವು ಈ ಕ್ಯಾನ್ಸರ್ ತಡೆಗಟ್ಟುವಿಕೆಗೆ ಸಿರಿಧಾನ್ಯಗಳ ಬಳಕೆ ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡೋಣ. ಈ ಕ್ಯಾನ್ಸರ್ ಅಂದ್ರೆ ಏನು, ಅದು ಯಾಕೆ ಬರುತ್ತೆ, ಕಾರಣಗಳೇನು, ಮತ್ತೆ ಅದನ್ನು ಯಾವ ರೀತಿ ತಡೆಗಟ್ಟಬಹುದು, ಕ್ಯಾನ್ಸರ್ ತಡೆಗಟ್ಟಲಿಕ್ಕೆ ನಮ್ಮ ಆಹಾರ ಪದ್ಧತಿ ಹೇಗೆ ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡೋಣ. ತಮಗೆ ಮೊದಲನೇ ಒಂದು ಪ್ರಶ್ನೆ ಕೇಳಬಹುದಾದ್ರೆ, ಕ್ಯಾನ್ಸರ್ ಅಂದ್ರೆ ಏನು, ಅದು ಬರಲು ಕಾರಣ ಏನು? ನಮ್ಮ ದೇಹದಲ್ಲಿರ್ತಕ್ಕಂಥ ಅನೇಕ ಅಂಗಾಂಗಗಳಲ್ಲಿ ಕೋಶಗಳು ಅಂತ ಇರ್ತವೆ, ಅಂದರೆ ಸೆಲ್ಸ್ ಅಂತ ಕರಿತೀವಿ ನಾವು. ಈ ಕೋಶಗಳ ಬೆಳವಣಿಗೆಯಿಂದ ಕೆಲವು ಕೋಶಗಳು ರೂಪಾಂತರಗೊಳ್ತವೆ. ರೂಪಾಂತರಗೊಂಡು ಬರ್ತಕ್ಕಂಥ ಕ್ಯಾನ್ಸರ್ ಗೆಡ್ಡೆಗಳನ್ನು ಅಡ್ಡಿಪಡಿಸ್ತಕ್ಕಂಥ ಜೀವತಂತುಗಳನ್ನು ಅಂದರೆ ಜೀನ್ಸನ್ನು ನಿಶಕ್ತಿಗೊಳಿಸ್ತವೆ. ಅಂತಹ ಕೋಶಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪತ್ತಿಯಾಗುತ್ತೆ. ಇದರಿಂದ ಈ DNA ದುರಸ್ತಿ ಜೀವತಂತುಗಳನ್ನು ಸಹ ನಿಶಕ್ತಿಗೊಳಿಸ್ತವೆ. ಯಾವುದು? ಈ ಜೀನುಗಳು. ಈ ಕ್ರಿಯೆಯಿಂದ ನಮ್ಮ ದೇಹದಲ್ಲಿ ಮತ್ತು ಕೋಶಗಳಲ್ಲಿ ಆಂಕೋಜೀನ್ಸ್ ಅಂತ ಅಂದರೆ ಕ್ಯಾನ್ಸರ್ ಉತ್ಪತ್ತಿ ಮಾಡತಕ್ಕಂಥ ಜೀವತಂತುಗಳನ್ನು ಸೃಷ್ಟಿ ಮಾಡ್ತವೆ. ಅಂದರೆ ಈ ಪ್ರಕ್ರಿಯೆ ನಡೀತಾ ಇರುತ್ತೆ. ಇದು ಒಂದು 3-4 ಹಂತಗಳಲ್ಲಿ ಈ ರೂಪಾಂತರ ಆಗುತ್ತೆ. ಅಂದರೆ ನಾವು ಮ್ಯೂಟೇಷನ್ ಅಂತ ಹೇಳ್ತೀವಿ. ಬಹುಶಃ ನೀವು ಇತ್ತೀಚೆಗೆ ಕೇಳಿರ್ಬೋದು, COVID-19 ಸಹ ಒಂದು ರೂಪಾಂತರ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹೀಗೆ ರೂಪಾಂತರ ಆಗ್ತಾ ಇರುತ್ತೆ ನಮ್ಮ ದೇಹದಲ್ಲಿ. ಈ ಪ್ರಕ್ರಿಯೆಗೆ ನಾವು ಕ್ಯಾನ್ಸರ್ ಅಂತ ಹೇಳ್ಬೋದು. ಅಂದ್ರೆ ಇದು ಒಂಥರ ಮಾರಕ ರೋಗ, ಪಿಡುಗು. ಈ ರೋಗಕ್ಕೆ ಅನೇಕ ಕಾರಣಗಳಿದ್ದಾವೆ. ಬಹುಶಃ ಕಾರಣಗಳೆಲ್ಲ ನಮ್ಮಲ್ಲೇ ಇರ್ತವೆ. ಬಹಳ ಮುಖ್ಯವಾಗಿ ಅನುವಂಶೀಯತೆ, ಅಂದ್ರೆ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ. ಹಾಗೇನೆ ಪರಿಸರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಮತ್ತೆ ಜೀವನ ಶೈಲಿ. ಹಾಗೇನೆ ಈ 3 ಪ್ರಮುಖವಾದ ಕಾರಣಗಳು ನಮ್ಮ ಬರಲಿಕ್ಕೆ ಕಾರಣಗಳು. ಬಹುಶಃ ಒಂದು ಇದರಿಂದ ನಾವು ಒಂಥರ ಭಯ ಪಡೋಂತ ಅಗತ್ಯ ಇಲ್ಲ. ಅಂದ್ರೆ ಕ್ಯಾನ್ಸರ್ ಒಬ್ಬರಿಂದ ಒಬ್ಬರಿಗೆ ಹರಡ ರೋಗ ಅಲ್ಲ. ಸಾಂಕ್ರಾಮಿಕ ರೋಗವಂತೂ ಅಲ್ಲೇ ಅಲ್ಲ. ಬಟ್ ನಮ್ಮ ದೇಹದಲ್ಲಿ ಕೋಶಗಳಲ್ಲಿ ಆಗ್ತಕ್ಕಂಥ ಬದಲಾವಣೆ ಅಷ್ಟೇ ಇದು. ಬದಲಾವಣೆಯಿಂದ ಅನೇಕ ಅಂಗಾಂಗಗಳಿಗೆ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುವಂತ ಒಂದು ಸಂಬಂಧ ಅಷ್ಟೇನೆ. ಈಗ ನಾವು ಕ್ಯಾನ್ಸರ್ ಹರಡಲಿಕ್ಕೆ ನಮ್ಮ ಒಂದು ಜೀವನ ಪದ್ಧತಿ, ನಾವು ಅನುಸರಿಸತಕ್ಕಂಥ ಒಂದು ಆಹಾರ ಶೈಲಿ, ಇದು ಬಹಳ ಮುಖ್ಯ ಕಾರಣ ಆಗುತ್ತಂತೆ ಸಾಕಷ್ಟು ವೈದ್ಯರು ಹೇಳ್ತಿರ್ತಾರೆ. ಹೌದು, ಖಂಡಿತ. ಹಾಗಾಗಿ ನಮ್ಮ ಒಂದು ಜೀವನ ಶೈಲಿಯಲ್ಲಿ ಬದಲಾವಣೆ ತಂದುಕೋಬೇಕು ಅನ್ನೋದು. ನಮ್ಮ ಆಹಾರ ಪದ್ಧತಿ ಈ ಕ್ಯಾನ್ಸರ್ ಬರಲಿಕ್ಕೆ ಯಾವ ರೀತಿ ಕಾರಣ ಆಗುತ್ತೆ? ಬರೀ ಆಹಾರ ಪದ್ಧತಿ ಒಂದನೇ ಕಾರಣ ಅಲ್ಲ. ಇದರಲ್ಲಿ ಕ್ಯಾನ್ಸರ್ನಲ್ಲಿ 2 ತರ ನಾವು ದೇಹದಲ್ಲಿ ಗೆಡ್ಡೆಗಳನ್ನು ಕಾಣಬಹುದು. ಒಂದು ಬಿನೈನ್ ಗೆಡ್ಡೆ ಅಂತೇಳಿ, ಇನ್ನೊಂದು ಮ್ಯಾಲಿಗ್ನೆಂಟ್ ಅಂತ ಹೇಳಿ ಹೇಳ್ತಾರೆ. ಅದು ಟ್ಯೂಮರ್ ಅಂತ ಹೇಳ್ತೀವಿ. ಸೊ ಈ ಬಿನೈನ್ ಏನು ಟ್ಯೂಮರ್ ಅಂತ ಏನು ಹೇಳ್ತೀವಿ ಗೆಡ್ಡೆ, ಅದು ಒಂದು ಕೋಶದಿಂದ ಇನ್ನೊಂದು ಕೋಶಕ್ಕೆ ಹರಡಲ್ಲ, ಅದು ಅಲ್ಲೇ ಇರುತ್ತೆ. ಇದನ್ನ ಬೇಗ ವಾಸಿ ಮಾಡಬಹುದು. ಆದರೆ ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ ಇರುತ್ತೆ, ಅಂದ್ರೆ ಒಂದು ಕೋಶದಲ್ಲಿ ಅದು ಬದಲಾವಣೆ ಕಂಡು ಗೆಡ್ಡೆ ಆದ್ರೆ ಅದು ಮತ್ತೆ ಪಕ್ಕದಲ್ಲಿರೋ ಕೋಶಗಳಿಗೆ ಹರಡಿ ಅದು ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯನ್ನ ಮಾಡುತ್ತೆ. ಅದು ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ. ಸೊ ಇವೆಲ್ಲ ಬರೋದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ಅದಕ್ಕಿಂತ ಮೊದಲು ನಾವು ಇನ್ನೊಂದು ತಿಳ್ಕೊಳ್ಳೋಣ. ನಾನು ಅವಾಗಲೇ ಹೇಳಿದೆ, ಇದು ಸಾಂಕ್ರಾಮಿಕ ರೋಗವಂತೂ ಅಲ್ಲೇ ಅಲ್ಲ. ಹಾಗೇನೆ ಇದು 75-80% ಕ್ಯಾನ್ಸರ್ ಅನ್ನ ನಾವು ದೂರ ಮಾಡಬಹುದು, ದೂರ ಬರದ ಹಾಗೆ ನೋಡ್ಕೊಳ್ಬಹುದು, ಇಲ್ಲ ದೂರ ಇಡಬಹುದು ಸ್ವಲ್ಪ ದಿವಸ ಅದನ್ನ. ಅಂದ್ರೆ ನಾವು ಅನುಸರಿಸತಕ್ಕಂಥ ಕೆಲವು ಪದ್ಧತಿಗಳು ಏನಿದಾವೆ ಅವುಗಳಲ್ಲಿ ನಾವು ಬದಲಾವಣೆಗಳನ್ನ ಮಾಡ್ಕೋಬೇಕಾಗತ್ತೆ. ಉದಾಹರಣೆ ನೋಡಿ, ತಂಬಾಕು ಸೇವನೆಯಿಂದನೇ ಪ್ರಪಂಚದಲ್ಲಿ ಹೆಚ್ಚು ಕಡಿಮೆ 25-30% ತುತ್ತಾಗ್ತಾ ಇರ ಒಂದು ಅಂತ ನಿದರ್ಶನಗಳಿದಾವೆ. ಹಾಗೇನೆ ಪರಿಸರ ಮಾಲಿನ್ಯ ಮಾಡತಕ್ಕಂಥ ವಸ್ತುಗಳು, ಆಹಾರ ಇರ್ಬೋದು, ಇವೆಲ್ಲವನ್ನು ಸಹ 30-35% ಕ್ಯಾನ್ಸರ್ ಬರೋದಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಗಾಳಿಯಲ್ಲಿ ಇರ್ತಕ್ಕಂಥ ವಸ್ತುಗಳು, ಈಗ ನಾವು ಅದನ್ನ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಹೇಳ್ತೀವಿ. ಆ ಪಾರ್ಟಿಕ್ಯುಲೇಟ್ ಮ್ಯಾಟರ್ನಲ್ಲಿ 2.5 microns ಗಾತ್ರದ ಒಂದು 10 PM ಅಂತ ಹೇಳ್ತೀವಿ. ಅಂದ್ರೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಗಾತ್ರದ ವಸ್ತುಗಳು, ಅವು ನಮ್ಮ ದೇಹದೊಳಗೊಳಗೆ ಹೋದಾಗ ನಮ್ಮ ಏನು ಶ್ವಾಸಕೋಶಗಳ ಕ್ಯಾನ್ಸರ್ ಇರ್ಬೋದು, ಲಿವರ್ ಕ್ಯಾನ್ಸರ್ ಇರ್ಬೋದು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇರ್ಬೋದು, ಈ ರೀತಿಯಾಗಿ ಅನೇಕ ಕಾರಣಗಳನ್ನ ಮಾಡುತ್ತೆ. ಹಾಗೆ ಬೇರೆ ರೋಗಗಳಿಂದ, ಉದಾಹರಣೆ TB ಇರ್ಬೋದು, ಹಾಗೇನೆ ಕೆಲವು ನಂಜಾಣುಗಳಿಂದ ಬರ್ತಕ್ಕಂಥ ರೋಗಗಳಿದ್ದಾವೆ, ವೈರಲ್ ರೋಗಗಳು, ಅವುಗಳಿಂದನೂ ಸಹ ನಮಗೆ ಅದು ಏನಾದರೂ ಅಂತ ಅಂಟು ತಗುಲಿದರೆ ಅದರಿಂದ 15-20% ನಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಹಾಗೇನೆ ಈ ವಿಕಿರಣಗಳು ಅಂತ ಹೇಳ್ತೀವಿ ನಾವು, ಅಂದರೆ ಬೆಳಕಿನಲ್ಲಿ ಅನೇಕ ಕಿರಣಗಳು ಇರ್ತವೆ, ಆ ಕಿರಣಗಳಿಂದನೂ ಸಹ ನಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ, ಅದು 10% ಇದೆ ಅಂತ ಹೇಳ್ತಾರೆ. ಸೊ ಇವು ಎಲ್ಲವನ್ನೂ ಸಹ ನಾವು ದೂರ ಮಾಡಬಹುದು. ಸೊ ಮುಖ್ಯವಾಗಿ ನಾವು ಆಹಾರ ಪದ್ಧತಿಯಿಂದ ಹೇಗೆ ದೂರ ಮಾಡೋದು, ಒಂದೊಂದು ಮನೆಯಲ್ಲಿ ಒಂದೊಂದು ತರ ನಾವು ಆಹಾರವನ್ನ ನಾವು ಬೇಯಿಸ್ತೀವಿ ಮತ್ತು ಆಹಾರ ಶೈಲಿ ಪದ್ಧತಿ ಎಲ್ಲ ಬೇರೆ ಬೇರೆ ಇದೆ. ಉದಾಹರಣೆ, ಮಾಂಸಾಹಾರಿಗಳಲ್ಲಿ ಕೆಂಪು ಮಾಂಸವನ್ನ ಬಯಕೆ ಮಾಡತಕ್ಕಂತ ಕುಟುಂಬಗಳು ಬಹಳ ಇರ್ತವೆ. ಹೆಚ್ಚಿನದಾಗಿ ಯಾವಾಗೋ ಒಂದ್ಸರಿ ನಾವು ಬಳಕೆ ಮಾಡಿದ್ರೆ ಅದು ಹಾನಿಯಲ್ಲ, ಪದೇ ಪದೇ ದಿನನಿತ್ಯ ಅದನ್ನೇ ಸೇವಿಸಿದರೆ ಕೆಂಪು ಮಾಂಸವನ್ನ ಮತ್ತು ಸಂಸ್ಕರಿಸಿದ ಮಾಂಸ ಅಂತ ಹೇಳ್ತೀವಿ ನಾವು, ಅಂದ್ರೆ ಅದಕ್ಕೆ ಮೌಲ್ಯವರ್ಧನೆ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಹೆಚ್ಚಾಗಿ ಕುದಿಸಿ ಅಧಿಕ ಉಷ್ಣತೆಯಲ್ಲಿ ಕುದಿಸೋದು, ಬೇಯಿಸೋದು ಮಾಡಿ ಅದಕ್ಕೆ ಬಣ್ಣ ಹಾಕೋದು, ಇನ್ನು ಬೇರೆ ಬೇರೆ ರಾಸಾಯನಿಕಗಳನ್ನು ಬಳಸಿ ನಾವು ಸಂಸ್ಕರಣೆ ಮಾಡ್ತೀವಲ್ಲ ಅವುಗಳನ್ನು ಬಳಸಿದ್ರೆ ನಮಗೆ ಸಂಪೂರ್ಣವಾಗಿ ಇದರಿಂದ ಹಾನಿಯಾಗುತ್ತೆ ಹೊರತು ಉಪಯೋಗ ಅಂತೂ ಆಗಲ್ಲ. ಹಾಗೇನೆ ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ, ಪದೇ ಪದೇ ಎಲ್ಲಿ ಕೆಂಪು ಮಾಂಸ ಮತ್ತು ಸಂಸ್ಕರಿಸಿದ ಮಾಂಸವನ್ನ ಸೇವಿಸ್ತಾರೋ ಅಂತ ಕುಟುಂಬದ ಸದಸ್ಯರಲ್ಲಿ ಅಲ್ಲಲ್ಲಿ ನಾವು ಎದೆ ಕ್ಯಾನ್ಸರ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ನೋಡ್ತಾ ಇದೀವಿ, ಹಾಗೇನೆ ಪ್ರಾಸ್ಟ್ರೇಟ್ ಕ್ಯಾನ್ಸರ್ ಅಂತ ನೋಡ್ತೀವಿ ಮತ್ತು ಪ್ಯಾಂಕ್ರಿಯಾಟಿಕ್ ಅಂತ ಇದೆ, ಅಲ್ಲಿನೂ ಸಹ ನಾವು ಕ್ಯಾನ್ಸರ್ ಅನ್ನ ಕಾಣ್ತಕ್ಕಂಥ ನಿದರ್ಶನಗಳು ಸಾಕಷ್ಟು ಇದಾವೆ. ಮದ್ಯಪಾನ ಮಾಡೋದ್ರಿಂದ ಅಂದ್ರೆ ಆಲ್ಕೋಹಾಲ್ ಕುಡಿಯೋದ್ರಿಂದನೂ ಸಹ ನಮಗೆ ಬರುತ್ತೆ, ಮತ್ತು ಅತಿಯಾಗಿ ಉಪ್ಪಿನ ಬಳಕೆಯನ್ನ ಯಾರು ಮಾಡ್ತಾರೋ ಅವರಲ್ಲೂ ಸಹ ಈ ಕ್ಯಾನ್ಸರ್ ಬರ್ತಕ್ಕಂಥ ಪ್ರಮೇಯ ಜಾಸ್ತಿ ಇದೆ. ಹಾಗೇನೆ ನೀವು ಕೇಳ್ಬೋದು, ಈ ಕರುಳು ಸಂಬಂಧಿತ ಕ್ಯಾನ್ಸರು ಯಾರು ಉಪ್ಪು ಜಾಸ್ತಿ ಬಳಸ್ತಾರೋ ಅಲ್ಲಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅಲ್ಲಿ ಕರುಳು ಸಂಬಂಧಿತ ಕ್ಯಾನ್ಸರು ಸಹ ಜಾಸ್ತಿ ಬರೋ ಸಾಧ್ಯತೆ ಇರುತ್ತೆ. ಅದಲ್ದಲೇನೆ ನಾವು ಆಹಾರಗಳಲ್ಲಿ ಕೆಲವು ಸ್ವಾಭಾವಿಕವಾಗಿ ಕಲುಷಿತ ಆಗಿ ಬಂದಿರುತ್ತೆ, ಉದಾಹರಣೆ ಅದಕ್ಕೆ ನಾವು ಫುಡ್ ಕಂಟಾಮಿನೆಂಟ್ಸ್ ಅಂತ ಹೇಳ್ತೀವಿ. ಉದಾಹರಣೆ ಈಗ ಶೇಂಗಾ ಬೀಜ ತಿಂತಾ ಇರ್ತೀವಿ, ತಿಂದಾಗ ಒಂದೊಂದು ಕಹಿ ಬರುತ್ತೆ, ಅದನ್ನ ಉಗುಳ್ತೀವಿ, ಇಲ್ಲಾಂದ್ರೆ ಒಂದೊಂದ್ಸರಿ ಹಾಗೆ ಸೇವಿಸ್ಬಿಡ್ತೀವಿ ಗೊತ್ತಿಲ್ಲದಲ್ಲೇ. ಸೊ ಅದರಲ್ಲಿ ಆಫ್ಲೋಟಾಕ್ಸಿನ್ B1 ಅಂತ ಇರುತ್ತೆ, ಅದು ಒಂದು ಶಿಲೀಂಧ್ರದಿಂದ ಬರುತ್ತೆ, ಅಂದ್ರೆ ಆಸ್ಪರ್ಜಿಲಸ್ ಫ್ಲೇವರ್ಸ್ ಅಂತ ಒಂದಿದೆ, ಇನ್ನೊಂದು ಆಸ್ಪರ್ಜಿಲಸ್ ಪ್ಯಾರಾಸಿಟಿಕಸ್ ಅಂತ ಇದೆ. ಈ ಎರಡು ಶಿಲೀಂಧ್ರಗಳಿಂದ ಈ ಅಫ್ಲೋಟಾಕ್ಸಿನ್ ಉತ್ಪತ್ತಿ ಆಗುತ್ತೆ ಆಹಾರದಲ್ಲಿ. ಅದನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪದೇ ಪದೇ ಸೇವಿಸೋದ್ರಿಂದ ಗೊತ್ತಿಲ್ಲದಲ್ಲೇನೆ ಸೇವಿಸ್ತೀವಿ. ಸೊ ಹೀಗೆ ಇದನ್ನು ಸಹ ನಮಗೆ ಇದಾಗುತ್ತೆ, ಇದರಿಂದ ಏನಾಗುತ್ತೆ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಮತ್ತು ನಮ್ಮ ದೇಹದಲ್ಲಿ ಸ್ವಾಭಾವಿಕವಾಗಿ ಇರತಕ್ಕಂಥ ನಿರೋಧಕ ಶಕ್ತಿನೂ ಸಹ ಕುಂದುತ್ತೆ. ಹಾಗೇನೆ ನಮ್ಮ ಅಡಿಕೆ ಈ ತಂಬಾಕು ಸೇವಿಸೋದ್ರಿಂದ ಅಂತೂ ಬಾಯಿಗೆ ಸಂಬಂಧಿತ ಕ್ಯಾನ್ಸರ್ಗಳಂತೂ ಸರ್ವೇ ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಆಹಾರ ಪದ್ಧತಿಗಳಲ್ಲಿ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಇವುಗಳನ್ನ ನಾವು ಸ್ವಲ್ಪ ದೂರ ಇಡಬಹುದು. ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ವಿಷಯ ಅಂದ್ರೆ ಈ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ನಾವು ಕ್ಯಾನ್ಸರ್ ಅನ್ನ ಒಂದ್ ಮಟ್ಟಿಗೆ ತಡೆಗಟ್ಟಬಹುದು ಅಂತ ಹೇಳ್ತಿರ್ತಾರೆ. ಸಿರಿಧಾನ್ಯಗಳನ್ನ ಜಾಸ್ತಿ ಬಳಸರಿ, ಅದರ ಉಪಯೋಗಗಳ ಬಗ್ಗೆ ಅದರ ಬಗ್ಗೆ ನಾವು ಜಾಸ್ತಿ ಮಾಹಿತಿಯನ್ನು ಕೊಡ್ತಿರ್ತೀವಿ. ಇವತ್ತು ತಾವು ಈ ಕ್ಯಾನ್ಸರ್ ತಡೆಗಟ್ಟುವಿಕೆಯಲ್ಲಿ ಈ ಸಿರಿಧಾನ್ಯಗಳು ಯಾವ ರೀತಿಯ ಪಾತ್ರ ವಹಿಸ್ತವೆ ಅಂದ್ರೆ ಎಷ್ಟು ಉಪಯೋಗ ಆಗುತ್ತೆ ಬಳಸೋದ್ರಿಂದ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ. ನಿಮಗೆ ಗೊತ್ತಿದ್ದ ಹಾಗೆ ಸಿರಿಧಾನ್ಯಗಳಲ್ಲಿ ಉತ್ಕೃಷ್ಟ ಪೋಷಕಾಂಶಗಳು ಇರ್ತವೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಅದ್ರ ಜೊತೆಗೆ ಔಷಧೀಯ ಗುಣಗಳು ಸಹ ಇದಾವೆ ಅನ್ನೋದು ಸಹ ಗೊತ್ತಾಗಿದೆ. ಅಂದ್ರೆ ಇವುಗಳನ್ನ ನಾವು ಕ್ಯಾನ್ಸರ್ ಇರ್ಬೋದು, ಕುಷ್ಠರೋಗ ಇರ್ಬೋದು, ನ್ಯೂಮೋನಿಯಾ ಅನ್ನೋ ರೋಗಗಳಿರ್ಬೋದು, ಇವುಗಳನ್ನ ಉಪಚಾರ ಮಾಡುವಲ್ಲಿ ಸಿರಿಧಾನ್ಯಗಳನ್ನ ಬಳಸಿದ್ರೆ ಖಂಡಿತವಾಗಿಯೂ ನಮ್ಗೆ ವಾಸಿಯಾಗಿರ್ತಕ್ಕಂಥ ನಿದರ್ಶನಗಳು ಇದಾವೆ. ಅಂದ್ರೆ ಒಂದ್ಸಾರಿ ಸಿರಿಧಾನ್ಯಗಳಿಂದ ಮಾಡಿದ ಆಹಾರ ಪದಾರ್ಥಗಳನ್ನ ಸೇವಿಸಿದ್ರೆ ವಾಸಿಯಾಗಲ್ಲ, ಅದು ನಮ್ಮ ಆಹಾರ ಪದ್ಧತಿನಲ್ಲಿ ನಿತ್ಯ ಸೇವಿಸ್ತಾ ಇರಬೇಕು. ಹಾಗಿದ್ರೆ ನಾವು ಇದನ್ನ ದೂರ ಮಾಡಬಹುದು ಒಂದು. ಆಮೇಲೆ ಇನ್ನೂ ಒಂದು ಏನಂತಂದ್ರೆ ಪೋಷಕಾಂಶಗಳು ನಿಮಗೆ ಗೊತ್ತಿದೆ, ಈ ಸಿರಿಧಾನ್ಯಗಳ ಬೆಳೆಗಳಾದಂತ ರಾಗಿ, ಜೋಳ, ನವಣೆ, ಸಜ್ಜೆ ಇರ್ಬೋದು, ಹಾರ್ಕ ಇರ್ಬೋದು, ಊದ್ಲು ಇರ್ಬೋದು, ಬರಗು ಇರ್ಬೋದು, ಇವೆಲ್ಲವುಗಳಲ್ಲೂ ಸಹ ಅಧಿಕ ಪ್ರಮಾಣದಲ್ಲಿ ನಾರಿನಾಂಶ ಇರುತ್ತೆ. ಅದ್ರ ಜೊತೆಗೆ ಕ್ಯಾಲ್ಸಿಯಂ ಇರುತ್ತೆ, ಕಬ್ಬಿಣ ಇರುತ್ತೆ, ಆಮೇಲೆ ಇನ್ನಿತರ ಲಘು ಪೋಷಕಾಂಶಗಳನ್ನು ಸಹ ದೇಹದ ಬೆಳವಣಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಇದಾವೆ. ಇದರ ಜೊತೆಗೆ ಸಿರಿಧಾನ್ಯಗಳಲ್ಲಿ ನಾವು ಏನಂತ ಕರಿತೀವಿ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ಅವು ಇರ್ತವೆ. ಈ ಆಂಟಿ ಆಕ್ಸಿಡೆಂಟ್ಸ್ ಇದ್ರೆ ಏನ್ ಉಪಯೋಗ ಆಗುತ್ತೆ ಸಿರಿಧಾನ್ಯಗಳಲ್ಲಿ ಅಂತಂದ್ರೆ, ಎಲ್ಲಾ ಬೆಳೆಗಳಲ್ಲೂ ಇರುತ್ತೆ, ಆದ್ರೆ ಈ ಧಾನ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಇರುತ್ತೆ. ಅಂದ್ರೆ ಇವು ದ್ವಿತೀಯ ವಸ್ತುಗಳು ಅಥವಾ ದ್ವಿತೀಯ ರಾಸಾಯನಿಕಗಳು ಅಂತ ಹೇಳ್ಬೋದು. ಇದು ಬಹುಮುಖ್ಯವಾಗಿ ಟ್ಯಾನಿನ್ಸ್ ಅಂತ ಹೇಳ್ತೀವಿ, ಫ್ಲೇವನಾಯ್ಡ್ಸ್ ಅಂತ ಹೇಳ್ತೀವಿ, ಆಮೇಲೆ ಟರ್ಪಿನಾಯ್ಡ್ಸ್ ಅಂತ ಹೇಳ್ತೀವಿ, ಗ್ಲೈಕೋಸೈಡ್ಸ್ ಅಂತ ಹೇಳ್ತೀವಿ, ಫಿನಾಲ್ಸ್ ಅಂತ ಹೇಳ್ತೀವಿ, ಮತ್ತು ಸ್ಟೀರಾಯ್ಡ್ಸ್ ಅಂತ ಹೇಳ್ತೀವಿ, ಇವೆಲ್ಲವನ್ನೂ ಇರ್ತವೆ. ಇವು ಏನ್ ಮಾಡ್ತವೆ ನಮಗೆ ಅಂತಂದ್ರೆ ಆಂಟಿ ಆಕ್ಸಿಡೆಂಟ್ಸ್ ಇಂದ ನಾವು ತಿಂದಂತ ಬೇರೆ ಬೇರೆ ಆಹಾರ ಪದ್ಧತಿಗಳಲ್ಲಿ ಫ್ರೀ ರಾಡಿಕಲ್ಸ್ ಅಂತ ಉತ್ಪತ್ತಿ ಆಗ್ತವೆ ದೇಹದಲ್ಲಿ, ಅದರಲ್ಲೂ ಕಿಡ್ನಿ ಮತ್ತು ಲಿವರ್ ಅಲ್ಲಿ ಶೇಖರಣೆ ಆಗ್ಬಿಡ್ತವೆ. ಒಂದು ಪಕ್ಷ ನಮ್ಮಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇಲ್ಲ ಅಂದ್ರೆ ನಾವು ಸೇವಿಸ್ತಕ್ಕಂಥ ಆಹಾರ ಅವು ಏನ್ ಮಾಡ್ತವೆ, ಕಿಡ್ನಿ ಮತ್ತು ಲಿವರ್ಗೆ ಸಂಬಂಧಿತ ರೋಗಗಳು ಅಂದ್ರೆ ಮುಖ್ಯವಾಗಿ ಕ್ಯಾನ್ಸರ್ ಅನ್ನೇ ತುತ್ತಾಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಹಾಗಾಗಿ ಸಿರಿಧಾನ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಆಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಇರೋದ್ರಿಂದ ನಾವು ಇವುಗಳನ್ನ ದಿನನಿತ್ಯ ಆಹಾರದಲ್ಲಿ ಅಂದ್ರೆ ಒಂದೊತ್ತಿಗೆ ಮೂರು ಸಾರಿ ನಾವು ಊಟ ಮಾಡಿದ್ರೆ ದಿನ ಮೂರೊತ್ತೂ ಸಹ ಇದನ್ನೇ ಊಟ ಮಾಡಿ ಅಂತ ಅಲ್ಲ, ಒಂದೊತ್ತಾದ್ರೂ ಊಟ ಮಾಡಿದ್ರೆ ಸಿರಿಧಾನ್ಯಗಳನ್ನು ಬಳಸಿ ಖಂಡಿತವಾಗಿಯೂ ನಾವು ಇವುಗಳನ್ನ ನಾವು ದೂರ ಇಡ್ಬೋದು. ಆಮೇಲೆ ಇನ್ನೂ ಒಂದು ಏನಂತಂದ್ರೆ ಈ ಆಂಟಿ ಆಕ್ಸಿಡೆಂಟ್ಸ್ ನ ಜಾಸ್ತಿ ಮಾಡೋದು ಹೇಗೆ ಸಿರಿಧಾನ್ಯಗಳಲ್ಲಿ ಮಾಡೋದಕ್ಕೆ ಸಾಧ್ಯತೆ ಇದೆಯಾ? ಖಂಡಿತ ಸಾಧ್ಯತೆ ಇದೆ, ಅದು ಸಂಸ್ಕರಣೆಯಿಂದ ಅಂದ್ರೆ ಮೌಲ್ಯವರ್ಧನೆ ಮಾಡೋದ್ರಿಂದ. ಉದಾಹರಣೆ ನಾವು ಈ ಮೊಳಕೆ ಕಾಳುಗಳನ್ನ ಕಟ್ತಾ ಇತ್ತು, ಸಜ್ಜೆ ಮೊಳಕೆನೂ ತಿಂತಾರೆ ಅನೇಕ ಜನ, ಅದನ್ನು ಸಹ ನಾವು ಬಳಸಬಹುದು. ಹಾಗೇನೆ ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಅದನ್ನ ನಾವು ಹಾಗೇನೆ ತಿಂದ್ರೆ ಬೇಗ ಜೀರ್ಣ ಆಗಲ್ಲ, ಸಿರಿಧಾನ್ಯಗಳು ಬೇಗ ಜೀರ್ಣ ಆಗಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಸಂಸ್ಕರಣೆ ಮಾಡಿ ಅಂದ್ರೆ ಮೊಳಕೆ ಕಟ್ಟದಾಗಲಿ ಮತ್ತೆ ಚೆನ್ನಾಗಿ ಅಂದ್ರೆ ಹೆಚ್ಚಿನ ಉಷ್ಣಾಂಶದಿಂದ ಬೇಯಿಸಬಾರದು, ಕಡಿಮೆ ಉಷ್ಣಾಂಶದಿಂದ ಸ್ವಾಭಾವಿಕವಾಗಿ ಬೇಯಿಸಿ ತಿನ್ನೋದ್ರಿಂದ ಮತ್ತೆ ಸ್ವಲ್ಪ ಉರಿದು ತಿನ್ನೋದ್ರಿಂದ ನಮಗೆ ಈ ಒಂದು ಅಂಶಗಳು ದೊರೀತವೆ, ಅಂದ್ರೆ ಆಂಟಿ ಆಕ್ಸಿಡೆಂಟ್ಸ್ ಬೇಗ ದೊರೀತವೆ ನಮಗೆ. ಇದನ್ನ ನಾವು ನಮ್ಮ ದಿನನಿತ್ಯದ ಆಹಾರದಲ್ಲಿ ಈ ಸಿರಿಧಾನ್ಯಗಳನ್ನ ಬಳಸಿದ್ರೆ ಖಂಡಿತವಾಗಿಯೂ ಕರುಳು ಸಂಬಂಧಿತ ಕ್ಯಾನ್ಸರ್ ಇರ್ಬೋದು, ಬಾಯಿ ಸಂಬಂಧಿತ ಕ್ಯಾನ್ಸರ್ ಇರ್ಬೋದು, ಇವುಗಳನ್ನ ನಾವು ದೂರ ಮಾಡಬಹುದು. ಇವತ್ತಿನ ನಮ್ಮ ಆಹಾರ ಪದ್ಧತಿ ನೋಡಿದ್ರೆ ಯಥೇಚ್ಛವಾಗಿ ಈ ರಾಸಾಯನಿಕಗಳನ್ನು ಬಳಸಿ ನಾವು ಬೆಳೆಯಂತ ಬೆಳೆಗಳು ಜಾಸ್ತಿ ನಾವು ಬಳಕೆ ಮಾಡ್ತೇವೆ. ಹಾಗಾಗಿ ಸಿರಿಧಾನ್ಯಗಳನ್ನ ಬೆಳೆಯೋದ್ರಿಂದ ಒಂದು ರೀತಿಯಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಕೆಲವರು ರೋಗಗಳು ಬರೋದನ್ನ ನಾವು ದೂರ ಇಡಬಹುದು, ಅದೇ ರೀತಿ ನಾವು ಆರೋಗ್ಯಪೂರ್ಣ ಜೀವನವನ್ನು ಮಾಡಬಹುದು ಅಂತ. ನೀವು ಹೇಳಿದ್ದು ಖಂಡಿತ ಸತ್ಯ ಅದು. ಯಾಕೆ ಅಂತಂದ್ರೆ ಇವತ್ತು ನಾವು ಬಳಕೆಯಲ್ಲಿ ಇರತಕ್ಕಂತ ಎಲ್ಲ ಆಹಾರ ಧಾನ್ಯಗಳಿರ್ಬೋದು, ಕಾಯಿ ಪಲ್ಯಗಳಿರ್ಬೋದು, ಹಣ್ಣು ಹಂಪಲುಗಳಿರ್ಬೋದು, ಎಲ್ಲವನ್ನು ಸಹ ನಾವು ಬಳಸದೆ ಇದನ್ನು ಬೇರೆ ಕಡೆಯಿಂದ ಬಂದಿರೋ ಪದಾರ್ಥಗಳನ್ನ ನಾವು ಬಳಸ್ತೀವಿ. ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದರೆ, ಪೀಡನಾಶಕಗಳನ್ನ ಬಳಸಿದರೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರಲ್ಲ, ಮಾರೋವನಿಗೂ ಗೊತ್ತಿರಲ್ಲ, ತಿನ್ನವನಿಗೂ ಗೊತ್ತಿರಲ್ಲ. ಆದ್ರೆ ನಮ್ಗೆ ಅಗತ್ಯ ವಸ್ತುಗಳಾಗಿರೋದ್ರಿಂದ ನಾವು ಸೇವಿಸಲೇಬೇಕಾಗತ್ತೆ. ಅದಕ್ಕೆ ಈ ಸಿರಿಧಾನ್ಯಗಳಲ್ಲಿ ಇವುಗಳ ಬಳಕೆ ಅತಿ ಕಡಿಮೆ ಅಥವಾ ಇಲ್ವೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದಕ್ಕೋಸ್ಕರ ಇಲ್ಲಿ ಕಡಿಮೆ ಬಳಕೆ ಅಥವಾ ಇಲ್ವೇ ಇಲ್ಲ ಅಂತ ಈ ಅಂಶಗಳನ್ನು ಬಳಸೋದ್ರಿಂದ ಅಥವಾ ಇಲ್ವೇ ಇಲ್ಲದೆ ಇರೋದ್ರಿಂದ ನಮಗೆ ಕ್ಯಾನ್ಸರ್ ಬರೋದನ್ನ ನಾವು ತಡೆಗಟ್ಟಬಹುದು. ಖಂಡಿತ ಸರ್, ತುಂಬಾ ಧನ್ಯವಾದ ಸರ್, ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸ್ಕೊಟ್ರೆ ಈ ಕ್ಯಾನ್ಸರ್ ತಡೆಗಟ್ಟುವಿಕೆಯಲ್ಲಿ ನಮ್ಮ ಒಂದು ಸಿರಿಧಾನ್ಯಗಳು ಯಾವ ರೀತಿ ಕೆಲಸ ಮಾಡ್ತಾವ ಅನ್ನೋದ್ರ ಬಗ್ಗೆ. ಈ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಒಂದು ರೀತಿಯಿಂದ ಆರೋಗ್ಯವಾಗಿ ಇರ್ತೀವಿ, ಮತ್ತೆ ನಮ್ಮ ದೇಹಕ್ಕೆ ಒಳ್ಳೆ ಆಹಾರನೂ ಆಗುತ್ತೆ, ಇಂತಹ ಒಂದು ರೋಗಗಳಿಂದ ಮಾರಕ ರೋಗಗಳಿಂದ ದೂರ ಇರಬಹುದು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬಹುದು. ಖಂಡಿತ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಿಮಗೂ ಸಹ ಧನ್ಯವಾದಗಳು. ಇದುವರೆಗೂ ಕ್ಯಾನ್ಸರ್ ನಿಯಂತ್ರಣಕ್ಕೆ ಸಿರಿಧಾನ್ಯಗಳ ಬಳಕೆ ಕುರಿತು ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಚಿತ್ರದುರ್ಗದ ಜಿಟಿ ವೀರಭದ್ರರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಜನಪದ ಗೀತೆಗಳನ್ನ. ಬರುತ್ತಾನೆ ತಂಗಿ ಸದ ತಾರ, ಬಾಳ ಬೆಳಗು ಅಂಥ ಜೊತೆಗಾರ. ಬೆಳ್ಳಿ ಚುಕ್ಕಿಯ ಊರ ಬಿಳಿಯ ಕುದುರೆಯನ್ನೇರಿ ಬರುತ್ತಾನೆ ತಂಗಿ ಸರದಾರ, ಬಾಳ ಬೆಳಗುವಂಥ ಜೊತೆಗಾರ ನಿನ್ನ ಕೆಂದೇ ತರುವ ಮುದ್ದಿನ ಸರ, ನಿನ್ನ ಬಾಳ ಬೆಳಗುವಂಥ ಜನಪದ ಗೀತೆಯನ್ನು ಇದೀಗ ಕೇಳಿ ಬರೋಣ. ಕಣ್ಣೊಳಗೆ ಹುದುಗಿ ಹನುವ ಎನಿತು ಪೇಳಲವ್ವ ತಂಗಿಗೆನಿತು ಪೇಳಲವ್ವ ಎನ್ನೆದೆಯೊಳಗೆ ಹುದುಗಿ ಹನುವ ಎನಿತು ಪೇಳಲವ್ವ ತಂಗಿ ಎನಿತು ಪೇಳಲವ್ವ ತಂಗಿ ಎನಿತು ಪೇಳಲವ್ವ ಬಡತನ ಕಿತ್ತು ತಿನ್ನಲು ಶಾಲೆ ತೊರೆದೆ ನವ್ವ ತಂಗಿ ಓದ ಮರೆತೆ ನವ್ವ ಯೌವನದಾಗೆ ಹೊಮ್ಮಿದ ಆಸೆಯ ಹುದುಗಿಸಿಟ್ಟೆ ನವ್ವ ತಂಗಿ ಅಡಗಿಸಿಟ್ಟೆ ನವ್ವ ರೆಟ್ಟೆಯ ಬಲವನೆ ನಂಬುತ್ತ ನಾನು ಕಾಲ ಕಳೆದೆ ನವ್ವ ತಂಗಿ ಬದುಕು ಸಾಗಿತವ್ವ ಎಂಬ ಗಾಲಿ ಸಿಕ್ಕಿತವ್ವ ಎನ್ನೆದೆಯೊಳಗೆ ಹುದುಗಿ ಹನುವ ಎನಿತು ಪೇಳಲವ್ವ ತಂಗಿ ಎನಿತು ಪೇಳಲವ್ವ ತಂಗಿ ಎನಿತು ಪೇಳಲವ್ವ ಸಿಕ್ಕಿತು ಎಂದು ತಿಳಿದೆ ನವ್ವ ತಂಗಿ ಹರುಷಗೊಂಡೆ ನವ್ವ ಒಂದೆರಡೆನು ತಾ ಕಳೆದವು ವರುಷ ಹರುಷ ತುಂಬಿತವ್ವ ಬಣ್ಣದ ಕನಸು ಕಂಡಿತವ್ವ ಹಗಲಿರುಳೆನ್ನದೆ ಹಕ್ಕಿಯ ಬೆಳೆಸಲು ಶ್ರಮವ ಪಟ್ಟೆ ನವ್ವ ತಂಗಿ ದಣಿವ ಮರೆತೆ ನವ್ವ ಎನ್ನೆದೆಯೊಳಗೆ ಹುದುಗಿ ಹನುವ ಎನಿತು ಪೇಳಲವ್ವ ತಂಗಿ ಎನಿತು ಪೇಳಲವ್ವ ತಂಗಿ ಎನಿತು ಪೇಳಲವ್ವ ದುಡಿದ ಜೀವಕ್ಕೆ ಮುಪ್ಪು ಬಂದಿತವ್ವ ದೇಹವು ಸುಕ್ಕು ಕಟ್ಟಿತವ್ವ ತೇರಿನ ಗಾಲಿಯು ಮುರಿದು ಬೀಳಲು ನೆಲವ ಕಚ್ಚಿತವ್ವ ಮೂರ್ತಿಯು ನೆಲವ ಕಚ್ಚಿತವ್ವ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ಪಕ್ಷಿಯಂತ ಜೀವ ಶಿವನ ಕರೆಯ ಕೇಳಿತವ್ವ ಸಾಗಿತವ್ವ ಎನ್ನೆದೆಯೊಳಗೆ ಹುದುಗಿ ಹನುವ ಎನಿತು ಪೇಳಲವ್ವ ತಂಗಿ ಎನಿತು ಪೇಳಲವ್ವ ಎನ್ನೆದೆಯೊಳಗೆ ಹುದುಗಿ ಹನುವ ಎನಿತು ಪೇಳಲವ್ವ ತಂಗಿ ಎನಿತು ಪೇಳಲವ್ವ ಎನಿತು ಪೇಳಲವ್ವ ತಂಗಿ ಎನಿತು ಪೇಳಲವ್ವ ಎನಿತು ಪೇಳಲವ್ವ ಪೇಳಲವ್ವ. ಹಳ್ಳದ ದಂಡ್ಯಾನ ಹಸರು ಬಣ್ಣದ ಗುಬ್ಬಿ ಹಳ್ಳದ ದಂಡ್ಯಾನ ಹಸರು ಬಣ್ಣದ ಗುಬ್ಬಿ ಬಿಸಲಿಗಿ ಬಾಯ ಬೀಡು ತೈತಿ ಆ ಗುಬ್ಬಿ ಬಿಸಲಿಗಿ ಬಾಯ ಬೀಡು ತೈತಿ ಆ ಗುಬ್ಬಿ ಕುಸಲದ ನಗುವ ನಗು ತೈತಿ ಕುಸಲದ ನಗುವ ನಗು ತೈತಿ ಹಳ್ಳದ ದಂಡ್ಯಾನ ಹಸರು ಬಣ್ಣದ ಗುಬ್ಬಿ ಹಳ್ಳದ ದಂಡ್ಯಾನ ಹಸರು ಬಣ್ಣದ ಗುಬ್ಬಿ ನೆಲದಾಗ ಗಿಡ ಚೆಲುವ ಮಾವಿನ ಗಿಡ ಚೆಲುವ ನೆಲದಾಗ ಗಿಡ ಚೆಲುವ ಮಾವಿನ ಗಿಡ ಚೆಲುವ ಹಕ್ಕಿ ಪಕ್ಕಾಗ ಗಿಣ್ಣಿ ಚೆಲ್ಲುವ ಹಕ್ಕಿ ಪಕ್ಕಾಗ ಗಿಣ್ಣಿ ಚೆಲ್ಲುವ ಮ್ಯಾಲಿನ ಚಿಕ್ಕಾಗ ಚೆಲುವ ಚಂದ್ರಾಮ ಮ್ಯಾಲಿನ ಚಿಕ್ಕಾಗ ಚೆಲುವ ಚಂದ್ರಾಮ ಹಳ್ಳದ ದಂಡ್ಯಾನ ಹಸರು ಬಣ್ಣದ ಗುಬ್ಬಿ ಹಳ್ಳದ ದಂಡ್ಯಾನ ಹಸರು ಬಣ್ಣದ ಗುಬ್ಬಿ ಹಸರು ಬಣ್ಣದ ಗುಬ್ಬಿ ಹಳ್ಳದ ಹೊಲದಾಗ ಬೆಳ್ಳನ ಬಿಳಿಜೋಳ ಹಳ್ಳದ ಹೊಲದಾಗ ಬೆಳ್ಳನ ಬಿಳಿಜೋಳ ಮೆಲ್ಲಕ ಮೆಲಿಯೋ ಗಿಣಿ ರಾಮ ನನ್ನಣ್ಣ ಮೆಲ್ಲಕ ಮೆಲಿಯೋ ಗಿಣಿ ರಾಮ ನನ್ನಣ್ಣ ಕಲ್ಲ ಬಂದವು ಕಡಿಗಾಗೋ ಕಲ್ಲ ಬಂದವು ಕಡಿಗಾಗೋ ಹಳ್ಳದ ದಂಡ್ಯಾನ ಹಸರು ಬಣ್ಣದ ಗುಬ್ಬಿ ಹಳ್ಳದ ದಂಡ್ಯಾನ ಹಸರು ಬಣ್ಣದ ಗುಬ್ಬಿ ಹಸರು ಬಣ್ಣದ ಗುಬ್ಬಿ ಹಳ್ಳದ ದಂಡ್ಯಾನ ಹಸರು ಬಣ್ಣದ ಗುಬ್ಬಿ ಬಿಸಲಿಗಿ ಬಾಯ ಬೀಡು ತೈತಿ ಆ ಗುಬ್ಬಿ ಬಿಸಲಿಗಿ ಬಾಯ ಬೀಡ ತೈತಿ ಆ ಗುಬ್ಬಿ ಕುಸಲದ ನಗುವ ನಗು ತೈತಿ ಕುಸಲದ ನಗುವ ನಗು ತೈತಿ ಹೈ ಹೈ ಹಳ್ಳದ ದಂಡ್ಯಾನ ಹಸರು ಬಣ್ಣದ ಗುಬ್ಬಿ ಹಳ್ಳದ ದಂಡ್ಯಾನ ಹಸರು ಬಣ್ಣದ ಗುಬ್ಬಿ ಹಳ್ಳದ ದಂಡ್ಯಾನ ಹಸರು ಬಣ್ಣದ ಗುಬ್ಬಿ ಬಾನಲಿ ಉರಿ ಬೆಂಕಿಯಲ್ಲೋ ಶಿವ ಶಿವ ಭೂಮಿ ಬೆಂಗಾಡಾಯ್ತಲ್ಲೋ